ಏಳು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಇವತ್ತು ಸಭೆ ಮಾಡಿದ್ರಿ. ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಸಮುದಾಯಕ್ಕೆ ಹಿಂದುಳಿದವರು ಎಲ್ಲರೂ ಕೂಡ ಬಂದಿದ್ರು. ವಿಚಾರಗೋಷ್ಠಿಗಳನ್ನು ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿದ್ವಿ. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4 ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಕೇಳುಗರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವಂತಹ 93ನೇ ಸಾಹಿತ್ಯ ಸಮ್ಮೇಳನದ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ವೇದಿಕೆಯಲ್ಲಿ ಮುಖ್ಯ ವಿಶ್ವವಾಣಿ ಪತ್ರಿಕೆಯ ಮುಖ್ಯ ಸಂಪಾದಕರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಇವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸ್ತಾ ಇದ್ದಾರೆ. ಈಗ ನೇರವಾಗಿ ವೇದಿಕೆ ಅಂತ. ಬಹುಶಃ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ, ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ ಅದು ಕನ್ನಡವೂ ಕೂಡ. ಒಂದು 2000 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ, ವೈಶಿಷ್ಟ್ಯ ಇರುವಂತಹ ಜಗತ್ತಿನ 3 ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಅಂಥ ಒಂದು ಭಾಷೆಯನ್ನು ನಾವು ಇವತ್ತು ಸ್ವಲ್ಪ ವಿರೂಪಗೊಳಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇದೆ. ಜಗತ್ತಿನ ಅತ್ಯಂತ ಸುಂದರವಾದಂಥ 10 ಲಿಪಿಗಳಲ್ಲಿ 3ನೇ ಸ್ಥಾನದಲ್ಲಿ ಕನ್ನಡಕ್ಕೆ ಸಿಗತ್ತೆ ಅಂತ. ನಮ್ಮೆಲ್ಲ ಎಲ್ಲರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಇಂಗ್ಲೀಷ್ನಲ್ಲಿ ಮಾತನಾಡ್ತಾರೆ ಅಂತ. ಆ ಇಂಗ್ಲೀಷಿಗೆ ಅದರದ್ದೇ ಆದಂಥ ಒಂದು ಸ್ವಂತ ಲಿಪಿ ಅನ್ನುವಂಥದ್ದು ಇಲ್ಲ. ಅದು ರೋಮನ್ ಲಿಪಿಯಲ್ಲಿ ಇವತ್ತು ಇಂಗ್ಲೀಷು ಆ ಲಿಪಿಯನ್ನು ಕಡ ತಗೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಹಿಂದಿ ಭಾಷೆಯನ್ನು ದೇವನಾಗರಿ ಲಿಪಿಯಲ್ಲಿ ಇವತ್ತು ಬರೀತಾರೆ. ಕನ್ನಡಕ್ಕೆ ಅದರದ್ದೇ ಆದಂಥ ಒಂದು ಲಿಪಿ ಇದೆ, ಸುಂದರವಾದಂಥ ಒಂದು ಲಿಪಿ ಇದೆ. ನೀವು ಕನ್ನಡದ ಎಲ್ಲ ಅಕ್ಷರಗಳನ್ನು ನೋಡಿ, ಅದು ಪೂರ್ಣಚಂದ್ರ ಅಥವಾ ಅರ್ಧಚಂದ್ರ. ನಿಮಗೆ ಮ ಅಂತೇಳಿ ಬರೆದ್ರೆ ಅದು ಅರ್ಧಚಂದ್ರ, 2 ಅರ್ಧಚಂದ್ರಗಳಿಂದ ಮ. ಕ ಅಂತಂದರೆ ಪೂರ್ಣಚಂದ್ರ. ಹೀಗೆ ನೀವು ಯಾವುದೇ ಅಕ್ಷರವನ್ನು ತಗೊಳ್ಳಿ, ಅದು ಅರ್ಧಚಂದ್ರ ಆಗಿರುತ್ತೆ ಅಥವಾ ಪೂರ್ಣಚಂದ್ರ ಆಗಿರುತ್ತೆ. ನಮ್ಮ ಕಣ್ಣಿರುವಂಥದ್ದು ಪೂರ್ಣಚಂದ್ರ, ಒಂದು ಗೋಲಾಕಾರದಲ್ಲಿರುವಂಥದ್ದು. ಹೀಗಾಗಿ ಕನ್ನಡದ ಲಿಪಿ ಅತ್ಯಂತ ಸುಂದರವಾದಂಥ ಒಂದು ಲಿಪಿ, ಕನ್ನಡದ ಭಾಷೆ ಅತ್ಯಂತ ಸುಂದರವಾದಂಥ ಒಂದು ಭಾಷೆ. ನೀವು ಕನ್ನಡದ ಅಥವಾ ಇಂಗ್ಲೀಷಿನ ಯಾವುದೇ ಪದಗಳನ್ನು ಹೇಳಿ, ಅದಕ್ಕೆ ಸರಿಯಾದಂತಹ ಸಮನಾದಂತಹ ಕನ್ನಡದ ಪದವನ್ನು ನಾನು ಹೇಳ್ತೇನೆ ಅಂತ. ನಿಮಗೆ ನೀವು ಯಾವುದೇ ಶಬ್ದವನ್ನು ಹೇಳಿ, ಇಂಗ್ಲೀಷ್ನಲ್ಲಿ ಯಾವುದೇ ಶಬ್ದವನ್ನು ಹೇಳಿ, ಅದಕ್ಕೆ ಸರಿಯಾದಂಥ ಕನ್ನಡ ಶಬ್ದವನ್ನು ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಕನ್ನಡದ ಭಾಷಾ ಸಂಪತ್ತು ಅಷ್ಟು ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ. ನಾವು ಬೇರೆ ಭಾಷೆಗಳನ್ನು ಎರವಲು ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇಲ್ಲ. ನಾನು ಕೂಡ ಇಂಗ್ಲೆಂಡ್ನಲ್ಲೇ ಓದಿದವನು, ನಾನು ಕೂಡ ಥೇಮ್ಸ್ ನದಿಯ ನೀರನ್ನೇ ಕುಡಿದವನು. ಆದರೆ ನನಗೆ ಕನ್ನಡ ನಿರರ್ಗಳವಾಗಿ ಬರುತ್ತೆ ಅಂತ, ಕನ್ನಡ ಮೊದಲ ಭಾಷೆಯಾಗಿ ಬರುತ್ತೆ ನನಗೆ. ನಾವು ಕನ್ನಡವನ್ನು ಪ್ರೀತಿಸುವಂಥದ್ದು ಅಂತಂದರೆ ನನ್ನ ತಾಯಿಯನ್ನು ಪ್ರೀತಿಸಿದ ಹಾಗೆ, ಅದರಲ್ಲೇನು ಹೆಚ್ಚುಗಾರಿಕೆ ಇಲ್ಲ ಅಂಥದ್ರಲ್ಲಿ. ಆದರೆ ಇವತ್ತು ನಮ್ಮ ನಾಲಿಗೆಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ಇಂಗ್ಲೀಷ್ ಪದಗಳು ಬಂದು ಕುಳಿತುಕೊಂಡಿದೆ. ಯಾಕೆ ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಅಂತೇಳಿ ಹೊರಟಿದ್ದೇವೆ ಅಂತ. ನಾನು ಖಂಡಿತವಾಗಿಯೂ ಕೂಡ ಇಂಗ್ಲೀಷ್ ವಿರೋಧಿ ಅಲ್ಲವೇ ಇಲ್ಲ ಅಂತ. ನಾನು ಇದೇ ಭಾಷಣವನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ಅಂತಂದರೆ ಇಷ್ಟೇ ಪ್ರಬುದ್ಧವಾಗಿ ನಾನು ಇಂಗ್ಲೀಷ್ನಲ್ಲೂ ಕೂಡ ಮಾತನಾಡಬಲ್ಲೆ. ಆದರೂ ಒಂದೇ ಒಂದು ಇಂಗ್ಲೀಷ್ ಪದವನ್ನು ಬಳಸದೆ ಕನ್ನಡದಲ್ಲೂ ಕೂಡ ಮಾತನಾಡಬಲ್ಲೆ. ಕನ್ನಡ ಅಷ್ಟು ಶ್ರೀಮಂತವಾದಂಥ ಒಂದು ಭಾಷೆ. ನಮ್ಮಲ್ಲಿ ನಮಗೆ ಎದುರುಗಡೆಗೆ ಇದ್ದವನು ಕನ್ನಡಿಗ ಅನ್ನುವಂಥದ್ದು ಗೊತ್ತಿರುತ್ತೆ ನನಗೆ, ಆದರೂ ಕೂಡ ನಾವು ಇಂಗ್ಲೀಷ್ನಲ್ಲೇ ಮಾತಾಡ್ತೇವೆ. ಎರಡು ಜನ ತಮಿಳರು ಸೇರಿದ್ರೆ ತಮಿಳಲ್ಲೇ ಮಾತಾಡ್ತಾರೆ ಅವರು. ಎರಡು ಜನ ಬೆಂಗಾಲಿಗಳು ಸೇರಿದ್ರೆ ಬೆಂಗಾಲಿಯಲ್ಲೇ ಮಾತನಾಡ್ತಾರೆ. ಎರಡು ಜನ ತಮಿಳರು ತಮಿಳಿನಲ್ಲೇ ಮಾತಾಡ್ತಾರೆ. ನೀವು ಬೆಂಗಳೂರಿನಲ್ಲಿ ಎರಡು ಜನ ಯಾರಾದರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕನ್ನಡಿಗರೇ. ಅವರು ನನಗೆ ಪಕ್ಕದ ಬೀದಿಯವನು ಅದೇ ಪಕ್ಕದ ಬೀದಿಯಲ್ಲೇ ವಾಸ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರುತ್ತೆ, ಆದರೂ ಕೂಡ ನಾನು ಅವನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾನೆ. ಬೆಂಗಳೂರಿನಲ್ಲಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಷ್ಟೆಲ್ಲ ಇಲ್ಲ, ಬೆಂಗಳೂರಿನಲ್ಲಿ ಇದೆ. ಐ ಕಾಂಟ್ ರೀಡ್ ಕನ್ನಡ, ಐ ಕಾಂಟ್ ಸ್ಪೀಕ್ ಕನ್ನಡ, ಐ ಕಾಂಟ್ ರೈಟ್ ಕನ್ನಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಕನ್ನಡಿಗರೇ ಇವರೆಲ್ಲರೂ, ಬೇರೆ ಯಾರೂ ಅಲ್ಲ ಅಂತ. ಹೀಗೆ ಹೇಳುವವರು ಬೇರೆಯವರು ಅಲ್ಲವೇ ಅಲ್ಲ. ಹಾಗಂತೇಳಿ ಇವರು ಇಂಗ್ಲೀಷ್ ಬಹಳ ಚೆನ್ನಾಗಿದೆಯಾ? ಖಂಡಿತವಾಗಿಯೂ ಕೂಡ ಇವರು ಇಂಗ್ಲೀಷ್ ಚೆನ್ನಾಗಿಲ್ಲ. ಇವರಿಗೆ ಶೇಕ್ಸ್ಪಿಯರಿಯನ್ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ ಇವರಿಗೆ, ಬಿಟ್ಟುಬಿಡಿ. ಸರಳವಾದಂತಹ ಇಂಗ್ಲೀಷನ್ನು ಕೂಡ ಶುದ್ಧವಾಗಿ ಮಾತನಾಡಲಿಕ್ಕೆ ಇವರಿಗೆ ಬರೋದಿಲ್ಲ. ನಾನು ಒಂದ್ಸಲ ಅವರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಕನ್ನಡದ ಕರ್ನಾಟಕದ ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಮುಖ್ಯಸ್ಥರು, ಅವರು ಒಂದು ಕಾರ್ಯಕ್ರಮದಲ್ಲಿ ನಾನು ಕನ್ನಡದಲ್ಲಿ ಒಂದು ಅವರೇ ಇವರೇ ಎಲ್ಲರಿಗೂ ನಮಸ್ಕಾರ ಅಂತೇಳಿ ನಾನು ಇಂಗ್ಲೀಷ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನನ್ನ ಕನ್ನಡ ಅಷ್ಟು ಶುದ್ಧವಾಗಿಲ್ಲ, ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ. ನಾನು ಅಲ್ಲೇ ನಿಂತು ಕೇಳಿದೆ ಅಂತ, ಸರ್ ನೀವು ಹೇಗೆ ಮಾತಾಡಿ ಪರವಾಗಿಲ್ಲ ನಮಗೆ, ಅರ್ಥ ಆಗತ್ತೆ ಅಂತ ನಮಗೆ. ಯಾಕೆ ಈ ನಿಮಗೆ ನಮ್ಮ ಭಾಷೆಯ ಬಗ್ಗೆ ಈ ರೀತಿಯಾದಂಥ ನಿರಭಿಮಾನ ಯಾಕೆ? ನೀವು ಓದಿದ್ದು ಈಗ ಭಾಷೆ ಅಂತಂದ್ರೆ ಒಂದು ರೀತಿ ಸೈಕಲ್ ಇದ್ದಾಗೇನೆ, ಅದು ಸೈಕಲ್ ಹೊಡೆದಾಗೇನೆ, ಅದು ಈಜು ಕಲಿತಾಗೇನೆ. ಒಂದು ಸಲ ನೀವು ಕಲಿತ್ರೆ ಅದು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಗೆ ಮರೆತು ಬಿಡ್ತೀರಿ? ನೀವೆಲ್ಲೋ ಇಂಗ್ಲೆಂಡಿಗೆ ಹೋದ ತಕ್ಷಣ, ಅಮೆರಿಕಕ್ಕೆ ಹೋದ ತಕ್ಷಣ ನಿಮ್ಮ ಭಾಷೆ ಹೇಗೆ ಮರೆತು ಹೋಗುತ್ತೆ? ನಮ್ಮ ಶ್ರೀವತ್ಸ ಜೋಶಿಯವರು ಅಮೆರಿಕದಲ್ಲಿ ಇದ್ದಾರೆ, 20-25 ವರ್ಷಗಳಿಂದ ಇದ್ದಾರೆ. ಸ್ವಚ್ಛ ಕನ್ನಡ ಅಭಿಯಾನವನ್ನು ಅವರು ಅಮೆರಿಕದಿಂದ ಆರಂಭ ಮಾಡಿದ್ದಾರೆ. ಅವರು ಅಮೆರಿಕದಲ್ಲಿ 25 ವರ್ಷಗಳ ಕಾಲ ಇದ್ದು ಕನ್ನಡಿಗರಿಗೆ ಅವರು ಸ್ವಚ್ಛವಾದಂಥ ಕನ್ನಡವನ್ನು, ಶುದ್ಧವಾದ ಕನ್ನಡವನ್ನು, ಪರಿಶುದ್ಧವಾದ ಕನ್ನಡವನ್ನು ಅವರು ಹೇಳ್ತಾ ಇದ್ದಾರೆ. ಅವರು ಕನ್ನಡವನ್ನು ಬಳಸಬೇಕಾದಂಥವರು, ಬರೀಬೇಕಾದಂಥವರು ನಾವೇನೆ. ಡೊನಾಲ್ಡ್ ಟ್ರಂಪ್ ಬಂದು ಕನ್ನಡದಲ್ಲಿ ಮಾತಾಡಬೇಕು ಅಂತೇಳಿ ನಾವು ಯಾರೂ ಕೂಡ ಬಯಸೋದಿಲ್ಲ. ನ್ಯೂಯಾರ್ಕಿನ ಮೇಯರ್ ಬಂದು ಕನ್ನಡವನ್ನು ಮಾತಾಡಬೇಕು ಅಂತೇಳಿ ನಾವು ಬಯಸೋದಿಲ್ಲ. ಕನ್ನಡವನ್ನು ನಾವೇ ಮಾತಾಡಬೇಕು, ಕನ್ನಡವನ್ನು ನಾವೇ ಬಳಸಬೇಕು. ಕನ್ನಡ ಶ್ರೀಮಂತವಾದ ಭಾಷೆ, ಪರಿಪೂರ್ಣವಾದಂಥ ಭಾಷೆ, ವೈಜ್ಞಾನಿಕವಾದಂಥ ಭಾಷೆ. ಬಹಳ ವಿಚಿತ್ರ ಅಂತಂದರೆ, ಹೆಗಡೆಯವರೇ ನೀವು ಕೂಡ ನೂರಾರು ದೇಶಗಳನ್ನು ಹೋಗಿದ್ದೀರಿ. ಬ್ರಿಟನ್ನಲ್ಲಿ ಹೋದರೆ ನೀವು, ಲಂಡನ್ನಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ವೇಲ್ಸ್ ಇದೆ. ವೇಲ್ಸಲ್ಲಿ ಯಾರೂ ಕೂಡ ಇಂಗ್ಲೀಷನ್ನು ಮಾತಾಡೋದಿಲ್ಲ, ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ವೇಲ್ಸ್ ಭಾಷೆಯಲ್ಲಿ ಮಾತನಾಡ್ತಾರೆ. ಲಂಡನ್ನಿಂದ 8 ತಾಸಿನ ಪ್ರಯಾಣ ಮಾಡಿದ್ರೆ ನಿಮಗೆ ಸ್ಕಾಟ್ಲೆಂಡ್ ಸಿಗತ್ತೆ. ಸ್ಕಾಟ್ಲೆಂಡ್ನಲ್ಲಿ ಯಾರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ, ಇಂಗ್ಲೀಷನ್ನು ಅಲ್ಲಿ ದ್ವೇಷ ಮಾಡ್ತಾರೆ. ಅವರೆಲ್ಲರೂ ಕೂಡ ಸ್ಕಾಟಿಷ್ ಭಾಷೆಯಲ್ಲಿ ಮಾತನಾಡ್ತಾರೆ. ಲಂಡನ್ನಿಂದ 50 ನಿಮಿಷಗಳ ವಿಮಾನ ಪ್ರಯಾಣವನ್ನು ಮಾಡಿದರೆ ನೀವು ಪ್ಯಾರಿಸ್ನಲ್ಲಿ ಬಂದಿಳಿತೀರಿ. ಪ್ಯಾರಿಸ್ನಲ್ಲಿ ನಿಮ್ಗೆ ಎಲ್ಲೂ ಯಾವ ಬೋರ್ಡ್ಗಳು ಕೂಡ, ಫಲಕಗಳು ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಇರುತ್ತೆ, ಎಲ್ಲರೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಮಾತನಾಡ್ತಾರೆ. ಜಪಾನ್ನಲ್ಲಿ ಎಲ್ಲರೂ ಕೂಡ ನಿಮಗೆ ಜಪಾನಿ ಭಾಷೆಯಲ್ಲಿ ಮಾತಾಡ್ತಾರೆ. ಇಂಗ್ಲೀಷ್ ಬರೋದಿಲ್ಲ ಅನ್ನುವಂಥದ್ದನ್ನು ಬಹಳ ಧೈರ್ಯದಿಂದ, ಹೆಮ್ಮೆಯಿಂದ, ಗರ್ವದಿಂದ ಹೇಳ್ಕೊಡ್ತಾರೆ. ಅವರು ರಷ್ಯಾದಲ್ಲಿ ನಿಮಗೆ ಯಾರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ. ಇನ್ನೊಬ್ಬ ದೇಶದ ಪ್ರಧಾನಮಂತ್ರಿ ಬಂದರೆ ರಷ್ಯಾದ ಅಧ್ಯಕ್ಷ ಮಾತನಾಡುವಂಥದ್ದು ರಷ್ಯನ್ ಭಾಷೆಯಲ್ಲಿ, ಚೈನಾದ ಅಧ್ಯಕ್ಷರು ಮಾತನಾಡುವಂಥದ್ದು ಚೈನಿ ಭಾಷೆಯಲ್ಲಿ, ಮ್ಯಾಂಡರಿನ್ ಭಾಷೆಯಲ್ಲಿ. ನೀವು ನಮ್ಮ ವಿಧಾನಸಭೆಯಲ್ಲಿ ನಡೆಯುವಂಥ ಕಾರ್ಯಕಲಾಪವನ್ನು ನೋಡಬೇಕು ಅಂತ, 224 ಜನರಲ್ಲಿ SLCಯನ್ನು ಓದಿದವರು ಮತ್ತು ಡಿಗ್ರಿಯಲ್ಲಿ ಫೇಲ್ ಆದವರು ಬಹಳ ಜನ ಸಿಗ್ತಾರೆ ನಿಮಗೆ ಶಾಸಕರಾದವರು. ನಮ್ಮ ರಾಜ್ಯ ಸಂಪುಟದಲ್ಲಿ ಪರಿಪೂರ್ಣವಾಗಿ ಕನ್ನಡದಲ್ಲೇ ಮಾತನಾಡಬೇಕಾದಂಥ ಪರಿಸ್ಥಿತಿ ಇದೆ. ಯಾರಿಗೂ ಕೂಡ ಇಂಗ್ಲೀಷ್ ಪರಿಪೂರ್ಣವಾಗಿ ಬರೋದಿಲ್ಲ. 10 ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಬರೆದ್ರೆ ನಾನು ಖಂಡಿತವಾಗಿಯೂ ಕೂಡ ಅವರಿಗೆ ಹೋಗಿ ನಾನು ಕಾಲಮುಟ್ಟಿ ನಮಸ್ಕಾರ ಮಾಡಿ ಬರ್ತೇನೆ ಅಂತ. ಹಾಗಿದ್ರೂ ಕೂಡ ನಮ್ಮ ಶಾಸನ ಸಭೆಯಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಅಂತ. ಅಲ್ಲ, ಯಾರಿಗೋಸ್ಕರ ಅಂತ ಇದು? ನಾವು ನಮ್ಮ ಸಾಹಿತ್ಯ ಬಹಳ ದೊಡ್ಡ ಅಪಾಯದಲ್ಲಿರುವಂಥದ್ದು ನಮ್ಮ ಭಾಷೆ, ನಮ್ಮ ಭಾಷೆಗೆ ಬಂದಿರುವಂಥ ಒಂದು ದೊಡ್ಡ ಸವಾಲು, ಒಂದು ಆತಂಕ. ಇದು ನಮ್ಮ ಎಲ್ಲರನ್ನೂ ಕೂಡ ಇವತ್ತು ಆವರಿಸಿರುವಂಥದ್ದು. ಪ್ರಾಯಶಃ ಕನ್ನಡದಲ್ಲಿ ನೀವು ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎನ್ನುವಂಥದ್ದು ಇದೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂತೇಳಿದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದಿದೆ. ಇದು ಎಲ್ಲದಕ್ಕೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳಿದೆ, 10 ಅಕಾಡೆಮಿಗಳಿದೆ, 10 ವಿಶ್ವವಿದ್ಯಾಲಯಗಳಿದೆ. ಇವೆಲ್ಲವನ್ನು ಕೂಡ ಸೇರಿಸಿದ್ರೆ ಸುಮಾರು 30-35 ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿದೆ. ಆದರೂ ಕೂಡ ನಾವು ಇವತ್ತು ಕನ್ನಡ ಅಪಾಯದ ಅಂಚಿನಲ್ಲಿದೆ ಅಥವಾ ಕನ್ನಡಕ್ಕೆ ಅಪಾಯ ಒದಗಬಂದಿದೆ ಅಂತ ಹೇಳ್ತಾ ಇದ್ದೇವೆ ಅಂತ. ನನಗೆ ಭಾಷೆ ಬಗ್ಗೆ ವಿಷಯ ಬಂದಾಗ 2 ಭಾಷೆಗಳು ಬಹಳ ಪ್ರಖರವಾಗಿ ಬಹಳ ಪ್ರೀತಿಯಿಂದ ತಮ್ಮ ಭಾಷೆಯನ್ನು ಉಳಿಸ್ಕೊಂಡಿರೋದ್ರ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆ ಇದೆ. ಮೊದಲನೆಯದಾಗಿ ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷಿಕರು, 2ನೇದಾಗಿ ಇಸ್ರೇಲಿನ ಹೀಬ್ರೂ ಭಾಷೆ. ನಾವೆಲ್ಲರೂ ಕೂಡ ತುಳುದಲ್ಲೇ ಮಾತಾಡಬೇಕು ಅಂತೇಳಿ ಚಳುವಳಿಯಾಗಿದ್ದನ್ನಂತೂ ನಾನು ಇಲ್ಲಿ ತನಕ ನಾನಂತೂ ಕೇಳಿಲ್ಲ ಅಂತ. ನನ್ನ ಮನೆಯಲ್ಲಿ ಭಾಷೆ ಯಾವುದೇ ಆಗಿದ್ದಿರ್ಬೋದು, ನಾನು ಅಂಗಳಕ್ಕೆ ಬಂದಾಗ ನಾನು ತುಳುದಲ್ಲೇ ಮಾತಾಡ್ತೇನೆ ಅಂತ. ತುಳುದಲ್ಲಿ ಮಾತಾಡಬೇಕು ಅಂತೇಳಿ ಯಾರೂ ಕೂಡ ಇಲ್ಲಿ ತನಕ ಕಟ್ಟಪ್ಪಣೆಯನ್ನು ವಿಧಿಸಿಲ್ಲ. ಆದರೂ ಕೂಡ ನನಗೆ ತುಳು ಭಾಷೆ ನನಗೆ ಬಂದ್ಬಿಡತ್ತೆ ಅದು. ನಾನು ಒಂದ್ಸಲ ಹೆಗಡೆಯವರೇ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಡೋಗಿದ್ದೆ, ಒಬ್ಬರು ದರ್ಬೆ ಅಂತ ಒಬ್ಬರನ್ನ ಸ್ನೇಹಿತರನ್ನ ಕರ್ಕೊಂಡೋಗಿದ್ದೆ. ನಾನಲ್ಲಿ ಇದ್ದವರಿಗೆ ಪರಿಚಯ ಮಾಡಿಕೊಟ್ಟೆ. ಶ್ರವಣ ಬೆಳಗೊಳದಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ಎಲ್ಲ ದಕ್ಷಿಣ ಕನ್ನಡದವರೇ ಇದ್ರು, ತುಳು ಭಾಷಿಕರೇ ಇದ್ರು ಎಲ್ಲರೂ ಕೂಡ. ಇವರು ನಮ್ಮ ಸ್ನೇಹಿತರು, ದರ್ಬೆಯವರು ಅಂತೇಳಿ ಪರಿಚಯ ಮಾಡಿಕೊಟ್ಟೆ. ದರ್ಬೆ ಅಂದ ಕೂಡಲೇ ಅವರಿಗೆ ತಕ್ಷಣ ಶಾಕ್ ಹೊಡೆದಾಗಾಯಿತು ಅಂತ. ಓ, ಇವರು ನಮ್ಮ ದಕ್ಷಿಣ ಕನ್ನಡದವರು, ಇವರಿಗೆ ತುಳು ಬರುತ್ತೆ ಅಂತೇಳಿ ಅವ್ರಿಗೆ ತುಳುದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಅವರು. ಒಂದು 5 ಆದ ನಂತರ ಇನ್ನೊಬ್ಬರು ಬಂದರು ಅಲ್ಲಿಗೆ. ಆಗ ಅವರು ಪರಿಚಯ ಮಾಡಿಕೊಡ್ತಾ ಇದ್ರು, ಇವರು ನಮ್ಮವರು ದರ್ಬೆಯವರು, ಅವರು ವಿಶ್ವೇಶ್ವರ ಭಟ್ರು ಅಂತ. ಅಂದ್ರೆ 5 ಅವರು ಅವರಾಗಿದ್ರು, ನಾನು ಯಾರೂ ಆಗಿದ್ದೆ ಅಂತ ಅವರಿಗೆ. ಇದು ಒಂದು ಭಾಷೆಯ ಒಂದು ಮಹಿಮೆ ಅಂತ, ಭಾಷೆಗಿರುವಂಥ ಒಂದು ಶಕ್ತಿ ಇದು. ನಿಮಗೆ 800 ವರ್ಷಗಳ ಕಾಲ ಯಹೂದಿಗಳು ಇಸ್ರೇಲ್ನಲ್ಲಿ ಹೀಬ್ರೂ ಭಾಷೆಯನ್ನು ಯಾರೂ ಮಾತಾಡ್ತಾ ಇರಲಿಲ್ಲ. ನಿಮಗೆ ರೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಮತ್ತು ಒಟೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಹೀಬ್ರೂ ಭಾಷೆಯನ್ನು ಮಾತನಾಡಬಾರದು ಅಂತ ಕಟ್ಟಪ್ಪಣೆಯನ್ನು ವಿಧಿಸಿ ಹೀಬ್ರೂ ಭಾಷೆಯಲ್ಲಿರುವಂಥ ಎಲ್ಲ ಗ್ರಂಥಗಳನ್ನು ಸುಟ್ಟು ಹಾಕಿ ಹೀಬ್ರೂ ಭಾಷೆಯನ್ನು ಮಾತನಾಡಿದವರ ನಾಲಿಗೆಯನ್ನು ಕತ್ತರಿಸ್ತೇವೆ ಅಂತೇಳಿ ಹೇಳಿ 800 ವರ್ಷಗಳ ಕಾಲ ಆ ಭಾಷೆಗೆ ನಿಷೇಧವನ್ನು ಹೇರಿದರು. ಇಸ್ರೇಲ್ ಸ್ವಾತಂತ್ರ್ಯ ಪಡೆದ ನಂತರ ಇವತ್ತು ಹೀಬ್ರೂ ಭಾಷೆ ಅನ್ನುವಂಥದ್ದು ಆ ದೇಶದ ಪ್ರಥಮ ಭಾಷೆಯಾಗಿದೆ. ನಾನು ನಾಳೆ ವಿಶ್ವವಾಣಿ ಆವೃತ್ತಿಯನ್ನು ಇಸ್ರೇಲ್ನಲ್ಲಿ ತರಬೇಕು ಅಂತಂದ್ರೆ ನಾನು ಹೀಬ್ರೂ ಆವೃತ್ತಿಯಲ್ಲಿ ತರಬೇಕು. ಕೋಕೋ ಕೋಲಾದವರು ಅಲ್ಲಿ ಸಾಫ್ಟ್ ಡ್ರಿಂಕನ್ನು ತರಬೇಕು ಅಂತಂದರೆ ಕೋಕೋ ಕೋಲಾ ಅನ್ನುವಂಥದ್ದನ್ನು ಹೀಬ್ರೂ ಭಾಷೆಯಲ್ಲಿ ಬರೀಬೇಕು. ನ್ಯಾಷನಲ್ ಜಿಯೋಗ್ರಾಫಿಕ್ ಮ್ಯಾಗ್ಝಿನ್ ಅವರು, ಟೈಮ್ ಮ್ಯಾಗ್ಝಿನ್ ಅವರು ಅಲ್ಲಿ ಆವೃತ್ತಿಯನ್ನು ಆರಂಭಿಸಿದಾಗ ಅವರು ಇಂಗ್ಲೀಷ್ ಭಾಷೆಗೆ ತರಲಿಕ್ಕೆ ಬಿಡಲಿಲ್ಲ ಅಂತ. ಹೀಬ್ರೂ ಭಾಷೆಯಲ್ಲಿ ನೀವು ಆವೃತ್ತಿ ತರೋದಿದ್ದರೆ ಮಾತ್ರ ನಿಮಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದರು. ಇದು ಒಂದು ರೀತಿ ಭಾಷೆಯ ಪ್ರೇಮ ಅಂತ. ಇದು ಒಂದು ಭಾಷೆಯನ್ನು ಬೆಳೆಸುವಂಥ ಒಂದು ರೀತಿ, ಸಾಹಿತ್ಯವನ್ನು ಪೊರೆಯುವಂಥ ಒಂದು ರೀತಿ ಇದು. ನಮ್ಮ ಭಾಷೆಯನ್ನು ನಾವು ಪೊರೆಯದೆ ಬೆಳೆಸದೆ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಅಥವಾ ಇರುವಂಥ ಸಾಹಿತ್ಯವನ್ನು ಕೂಡ ನಾವು ಕಳೆದುಕೊಳ್ತೇವೆ. ಕನ್ನಡದ ಬಗ್ಗೆ ಆ ರೀತಿಯಾದಂಥ ಒಂದು ತಾತ್ಸಾರವನ್ನು, ಉದಾಸೀನವನ್ನು ನಾವು ಇಟ್ಟುಕೊಳ್ಬೇಕಾಗಿಲ್ಲ ಅಂತ. ಇವತ್ತು ಕನ್ನಡ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧ ಆಗಿರುವಂಥ ಒಂದು ಭಾಷೆ. ಈ ಭಾಷೆಯನ್ನು ನಾವು ಎಲ್ಲಿ ತನಕ ನಮ್ಮ ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತೇವೋ ಅಲ್ಲಿ ತನಕ ನಮ್ಮ ಕನ್ನಡತನ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ನನಗೆಲ್ಲೋ ಒಂದು ಕಡೆಗೆ ಅನಿಸುತ್ತೆ ಏನಂತಂದರೆ, ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳಿತೇವೆ, ಹಲ್ಲನ್ನು ಉಜ್ಜುತ್ತೇವೆ ಅಂತ. ಎಲ್ಲೋ ಒಂದು ಕಡೆಗೆ ನಾವು ನಮ್ಮ ನಾಲಿಗೆಯನ್ನು ಕೂಡ ಉಜ್ಜಿಕೊಳ್ಬೇಕಾದಂಥ ಅಗತ್ಯ ಇದೆ ಅಂತೇಳಿ ಅನಿಸುತ್ತೆ ಅಂತ. ಯಾಕೆ ಅಂತಂದ್ರೆ ನಮ್ಮ ನಾಲಿಗೆ ಮೇಲೆ ಅಷ್ಟೊಂದು ಇಂಗ್ಲೀಷ್ ಪದಗಳು ಬಂದು ಕುಳಿತುಕೊಂಡಿದೆ. ದಯವಿಟ್ಟು ಕನ್ನಡಿಯನ್ನು ನೋಡಿ ನಮ್ಮ ನಾಲಿಗೆಯನ್ನು ಕೂಡ ಉಜ್ಜಿಕೊಳ್ಳೋಣ ಅಂತ ಪ್ರತಿ ದಿವಸ. ಅಷ್ಟರ ಮಟ್ಟಿಗೆ ನಮ್ಮ ನಾಲಿಗೆ ಸ್ವಚ್ಛವಾಗಿ ಕನ್ನಡದ ಪದಗಳು ನಮ್ಮ ನಾಲಿಗೆ ಮೇಲೆ ನಲಿದಾಡಲಿ. ನನಗೆ ವಿದೇಶಗಳಿಂದ ಬರುವಂಥ ಅನೇಕ ಜನ ಸ್ನೇಹಿತರು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ನಾವು ಇಷ್ಟು ಸ್ವಚ್ಛವಾದ ಕನ್ನಡದಲ್ಲಿ ಮಾತನಾಡ್ತೇವೆ, ಯಾಕೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಎಲ್ಲ ಫಲಕಗಳಲ್ಲಿ ಬರೀ ಇಂಗ್ಲೀಷ್ಗಳೇ ಕಾಣ್ತಾ ಇದೆ, ಯಾಕೆ ದೈನಂದಿನ ಜೀವನದಲ್ಲಿ ಕನ್ನಡವನ್ನು ಯಾಕೆ ಎಲ್ಲರೂ ಕೂಡ ಮಾತಾಡೋದನ್ನು ಮರೀತಾ ಇದ್ದಾರೆ ಅನ್ನುವಂಥದ್ದನ್ನು. ನಾನೇನಾದರೂ ಇವತ್ತು ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿದ್ರೆ, ಉದಾಹರಣೆಗೆ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯೂ ಧರ್ಮಸ್ಥಳದ ದೀಪೋತ್ಸವದ ಸಂದರ್ಭದಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ವಿದ್ಯುಚ್ಛಕ್ತಿಯನ್ನು ಪೂರೈಸಲು ನಿರ್ಧರಿಸಿದೆ ಅಂತ ನಾನೇನಾದರೂ ಕನ್ನಡದಲ್ಲಿ ಮಾತನಾಡಿದ್ರೆ ನಿಮಗೊಂದು ರೀತಿ ಕೃತಕವಾಗಿ ಕೇಳುತ್ತೆ ಅಂಥದ್ದು. ನೋಡಿ, ದೌರ್ಭಾಗ್ಯ ಅಂತ ಇದು. ನಾನು ಹಿಂದಿನ ವಾರ ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ನಾನು ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮ ಅಂತೇಳಿ ಭಾಳ ಸಂಭ್ರಮದಿಂದ ಖುಷಿಯಿಂದ ಹೋದೆ. ಆದರೆ ಅಲ್ಲಿ ಹೋದ ನಂತರ ಗೊತ್ತಾಯಿತು ಏನು ಅಂತಂದರೆ, ಶುದ್ಧವಾಗಿ ಕನ್ನಡದಲ್ಲಿ ಮಾತನಾಡುವಂಥ 12 ಜನರಿಗೆ ಸನ್ಮಾನ ಅಂತ. ನಾನು ಒಂದು ಸಲ ನನಗೆ ಆಘಾತ ಆಯಿತು ಅಂತ. ಕನ್ನಡದಲ್ಲಿ ಮಾತಾಡುವವರಿಗೆ ಸನ್ಮಾನ, ಅದರಲ್ಲಿ ಒಂದು 12 ಜನ, ಅದರ ಪೈಕಿ ಒಂದು 6 ಜನ ಕಂಡಕ್ಟರ್ಗಳಿದ್ದರು, ಬಸ್ ಕಂಡಕ್ಟರ್ಗಳಿದ್ದರು. ಅವರು ಎಲ್ಲ ಅವರ 30 ವರ್ಷಗಳ ಸೇವೆಯಲ್ಲಿ ಕನ್ನಡದಲ್ಲೇ ಹೇಳ್ತಾ ಇದ್ರಂತೆ. ಚಾಲಕರೇ ನಿಧಾನವಾಗಿ ಚಲಿಸಿರಿ, ಪ್ರಯಾಣಿಕರೇ ನಿಮ್ಮ ನಿಲ್ದಾಣ ಬಂತು ಇಳಿಯಿರಿ, ಈ ರೀತಿಯಾಗಿ ಎಲ್ಲ ಅವರು ಕನ್ನಡದಲ್ಲೇ ಸಂವಹನವನ್ನು ಮಾಡ್ತಾ ಇದ್ರಂತೆ. ಅಂಥವರನ್ನು ಕರ್ಕೊಂಡ್ಬಂದು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಅಂದರೆ ಇವತ್ತು ಶುದ್ಧ ಕನ್ನಡದಲ್ಲಿ, ಪರಿಶುದ್ಧ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ, ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿದರೆ ನಾವು ಅವರನ್ನು ಸನ್ಮಾನ ಮಾಡುವಂಥ ಒಂದು ಸ್ಥಿತಿಗೆ ಹೋಗಿದ್ದೇವೆ. ಅಂದರೆ ಎಲ್ಲೋ ಒಂದು ರೀತಿ ಸ್ವಚ್ಛ ಕನ್ನಡ ಮಾತನಾಡುವವರು ಅಳಿವಿನ ಅಪಾಯದಲ್ಲಿ ಅಥವಾ ಅಳಿವಿನ ಅಂಚಿನಲ್ಲಿ ಇರುವಂಥ ಒಂದು ಪ್ರಾಣಿಗಳು ಅಂತ ಗುರುತಿಸುವ ರೀತಿಯಲ್ಲಿ ಕನ್ನಡಿಗರ ಪಾಡಾಗಿದೆ, ಸ್ಥಿತಿಯಾಗಿದೆ. ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಒಳ್ಳೆಯದು, ಭಾಷೆಯನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ನಮ್ಮ ಭಾಷೆ ಸ್ವಚ್ಛವಾಗಿದ್ದರೆ ನಮ್ಮ ಸಾಹಿತ್ಯವೂ ಕೂಡ ಸ್ವಚ್ಛವಾಗಿಯೇ ಇರುತ್ತೆ. ನಿಮಗೆ ಗಂಗಾ ಮೂಲವೇ ಕಲುಷಿತವಾಗಿದ್ದರೆ ಇಡೀ ಗಂಗಾ ನದಿಯೇ ಮಲಿನವಾಗಿರುತ್ತೆ. ಆದ್ದರಿಂದ ಎಲ್ಲಿ ಹುಟ್ಟತ್ತೋ ಅಲ್ಲಿ ಶುದ್ಧವಾಗಿರಬೇಕು ಅಂತ. ಹೀಗಾಗಿ ನಮ್ಮ ಭಾಷಾಶುದ್ಧಿ ಅತ್ಯಂತ ಪ್ರಮುಖವಾದಂಥ ಒಂದು ಸಂಗತಿ, ಅದು ವಿಶೇಷವಾಗಿ ಈಗಿನ ಕಾಲಘಟ್ಟದಲ್ಲಿ. ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋಣ, ಕನ್ನಡವನ್ನು ಬೆಳೆಸಬೇಕು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಕನ್ನಡವನ್ನು ಬೆಳೆಸಬೇಕು ಅಂತಂದರೆ ಏನು ಮಾಡಬೇಕು ಅಂತ, ಏನು ಗೊಬ್ಬರ ಹಾಕಬೇಕಾ ಅಥವಾ ನೀರು ಹಾಕಬೇಕಾ, ಏನೂ ಇಲ್ಲ ಅಂತ. ಕನ್ನಡವನ್ನು ಬೆಳೆಸಬೇಕು ಅಂತಂದರೆ ಕನ್ನಡವನ್ನು ಬಳಸಬೇಕು ಅಷ್ಟೇ. ನಮ್ಮ ದೈನಂದಿನ ಜೀವನದಲ್ಲಿ ದಿನದ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಬಳಸುವಂಥದ್ದು, ಬಳಸುವ ಮೂಲಕ ಬೆಳೆಸುವಂಥದ್ದು. ಬೆಳೆಸಲಿಕ್ಕೆ ಬಳಸುವುದು ಒಂದೇ ದಾರಿ. ಅಂಥ ಪವಿತ್ರವಾದಂಥ ಭಾಷೆಗೆ ನಾವು ನಮ್ಮ ಭಾಷೆಯನ್ನು ಗೌರವಿಸುವುದರ ಮೂಲಕ ಅದರ ಹಿರಿಮೆಯನ್ನು ಕಾಪಾಡೋಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಸುಂದರವಾದಂಥ ಒಂದು ಕಾರ್ಯಕ್ರಮ. ಹೆಗಡೆಯವ್ರ ಹತ್ರ ಕೇಳ್ತಾ ಇದ್ದೆ ನಾನು, ಯಾವ ವಿಷಯದ ಬಗ್ಗೆ ಮಾತಾಡಲಿ, ಎಷ್ಟೊತ್ತು ಮಾತಾಡಲಿ ಅಂತ. ಅವ್ರು ಎಷ್ಟೊತ್ತು ಬೇಕಾದರೂ ಮಾತಾಡಿ, ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತಾಡಿ ಅಂತ ಹೇಳಿದರು. ಪ್ರಾಯಶಃ ಒಬ್ಬ ಭಾಷಣಕಾರರಿಗೆ ಸಿಗಬಹುದಾದಂಥ ಭಾಳ ದೊಡ್ಡ ಸ್ವಾತಂತ್ರ್ಯ ಇದು, ಯಾವ ವಿಷಯದ ಬಗ್ಗೆ ಎಷ್ಟೊತ್ತು ಬೇಕಾದರೂ ಮಾತಾಡಿ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಈ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಅಧ್ಯಕ್ಷನಾಗಿ ನಾನು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ನಿಮ್ಮೆಲ್ಲರ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಕಾವಂದರಿಗೆ ಮತ್ತೊಮ್ಮೆ ವಂದಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೇಳುಗ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಶ್ರೀ ವಿಶ್ವೇಶ್ವರ ಭಟ್ ಅವರು, ವಿಶ್ವವಾಣಿಯ ಮುಖ್ಯ ಸಂಪಾದಕರು, ಸುಂದರವಾಗಿ ಕನ್ನಡ ಭಾಷಾ ಶುದ್ಧಿಯ ಕುರಿತಾದ ತಮ್ಮ ಅಧ್ಯಕ್ಷ ಪೀಠದ ಮಾತುಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಬಳಿಕ ಈಗ ನಾವು ಭಾಳ ಪ್ರಧಾನವಾದಂತಹ ಘಟ್ಟಕ್ಕೆ ತೆರಳುತ್ತಾ ಇದ್ದೇವೆ. ಮುಂದೆ ಉಪನ್ಯಾಸಗಳು ನೆರವೇರಲಿಕ್ಕಿದೆ. 3 ಜನ ಉಪನ್ಯಾಸಕರು ಬೇರೆ ಬೇರೆ ವಿಷಯಗಳ ಕುರಿತು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಕುರಿತು ಮಾತನಾಡಲಿಕ್ಕಿದ್ದಾರೆ. ಈಗ ಉಪನ್ಯಾಸಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ನಾನೊಮ್ಮೆ ದೃಷ್ಟಿಯನ್ನು ಹೊರಗೆ ಹರಿಸ್ತೇನೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಲ್ಪ ವಿಶೇಷತೆ. ಯಾಕೆ ಅಂದರೆ, ಕಾರ್ತಿಕ ಮಾಸದ ಇನ್ನು ಒಂದೇ ಒಂದು ದಿನ ಉಳಿದಿರುವ ಈ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಲಕ್ಷ ದೀಪೋತ್ಸವ ಇದು, ಈ ವರ್ಷದ ಲಕ್ಷ ದೀಪೋತ್ಸವ. ಈ ಲಕ್ಷ ದೀಪೋತ್ಸವಕ್ಕೆ ಇಡೀ ಧರ್ಮಸ್ಥಳ ಕಂಗೊಳಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕೇವಲ ದೀಪಗಳು ಮಾತ್ರ ಅಲ್ಲ, ಇಲ್ಲಿ ಜನಗಳು ಕೂಡ, ಲಕ್ಷ ಲಕ್ಷ ಜನಗಳು ಸೇರಿ ಈ ಲಕ್ಷ ದೀಪೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನನಗೆಲ್ಲೋ ಅನಿಸೋದು, ಲಕ್ಷ ದೀಪ ಅಂದರೆ ಎಲ್ಲಿ ಲಕ್ಷ ದೀಪ ಉಂಟಾ ಲೆಕ್ಕ ಮಾಡೋಣ ಅನ್ನುವ ಭಾವನೆ ಅಲ್ಲ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ, ಲಕ್ಷ ಅಂತ ಕನ್ನಡದಲ್ಲಿ ಹೇಳಿದರೆ ಗಮನ ಅಂತ ಅರ್ಥ, ಗಮನ ಹರಿಸುವುದು ಅಂತ. ಬಹುಶಃ ಈ ಹೊತ್ತು ಎಲ್ಲರ ಗಮನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಗೆ, ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದರ ಕಡೆಗೆ, ಅಥವಾ ಇಲ್ಲಿ ಏನು ಕೇಳ್ತೇವೆ, ಏನು ನೋಡ್ತೇವೆ, ಅದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ಇವತ್ತು ನಿಜವಾಗಿಯೂ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ, ಯಾಕಂದರೆ ಎಲ್ಲರೂ ಧರ್ಮಸ್ಥಳದ ಕಡೆಗೆ ತಮ್ಮ ಗಮನವನ್ನು ಹರಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದು ಲಕ್ಷ ದೀಪೋತ್ಸವ ಆಗಿದೆ ಅಂತ ಭಾವಿಸಿಕೊಳ್ತೇನೆ. ಬಂಧುಗಳೇ, ವೇದಿಕೆಯಲ್ಲಿ ಪೂಜ್ಯ ಹೆಗ್ಗಡೆಯವರ ಸಹೋದರರಾದಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರು, ಡಾಕ್ಟರ್ ರಘು ಅವರು ಇವತ್ತಿನ ಉಪನ್ಯಾಸಕರು, ಅವರನ್ನು ಗೌರವಿಸಿದ್ದಾರೆ. ಆಮೇಲೆ ಇವತ್ತಿನ ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿಯವರು, ಸಾಹಿತಿಗಳು ಧಾರವಾಡ. ನಮಗೆ ಬಹಳ ಅಭಿಮಾನ ಏನು ಅಂದರೆ, ಶರಭೇಂದ್ರ ಸ್ವಾಮಿಯವರು ಮಂಗಳೂರು ಆಕಾಶವಾಣಿಯಲ್ಲಿ ತುಂಬ ದೀರ್ಘಕಾಲ ಕೆಲಸ ಮಾಡ್ತಾಯಿದ್ರು. ಬಹುಶಃ ಈ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಕೂಡ ಈ ಹಿಂದೆ ಅವರು ಪಾಲ್ಗೊಂಡಿದ್ದನ್ನು ನೆನಪು ಮಾಡಿಕೊಳ್ತೇನೆ. ಅವರನ್ನು ಈ ಹೊತ್ತು ನಾವು ವೇದಿಕೆಯಲ್ಲಿ ಕಾಣೋದು ಭಾಳ ಸಂತೋಷ ಕೊಡ್ತಾ ಇದೆ ನಮಗೆ. ಆದ್ದರಿಂದ ಅವರನ್ನು ಕೂಡ ಗೌರವಿಸಿದ್ದಾರೆ. ಹಾಗೆಯೇ ಇನ್ನೋರ್ವ ಲೇಖಕಿಯಾಗಿರ್ತಕ್ಕಂತಹ ಮತ್ತು ಗಮಕ ವ್ಯಾಖ್ಯಾನಕಾರರಾಗಿರುವಂಥ ಶ್ರೀಮತಿ ಶಾಂತಾ ನಾಗಮಂಗಲ ಬೆಂಗಳೂರು, ಇವರನ್ನು ಕೂಡ ಗೌರವಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಮತ್ತೆ ಹೊರಗಿನ ವಿಷಯದ ಕುರಿತು ಯೋಚನೆ ಮಾಡುವುದಾದರೆ, ನಾಳೆ ಅಮಾವಾಸ್ಯೆ, ಆದ್ದರಿಂದ ಇವತ್ತು ಕೂಡ ಅಮಾವಾಸ್ಯೆಯ ಛಾಯೆ ಹೊರಗಡೆ ಎಲ್ಲ ಕಡೆ ಇದೆ. ಹಾಗಾಗಿ ಅಮಾವಾಸ್ಯೆಯ ದಿವಸ ದೀಪಗಳು ವಿಶೇಷವಾಗಿ ಕಂಗೊಳಿಸ್ತವೆ, ಯಾಕಂದರೆ ಚಂದ್ರನಿಲ್ಲ. ಚಂದ್ರನಿಲ್ಲದ ಈ ದಿನಗಳಲ್ಲಿ ಆ ದೀಪಗಳು ಕಂಗೊಳಿಸುವುದನ್ನು ಕಂಡಾಗ ನಮಗೆ ಆನಂದ ಆಗ್ತದೆ. ಯಾಕೆ ಆನಂದ ಆಗ್ತದೆ ಅಂತ ಕೇಳಿದ್ರೆ, ಜಗತ್ತಿನ ಸಕಲ ಜೀವರಾಶಿಗಳು ಕೂಡ ಬೆಳಕನ್ನು ಅಪೇಕ್ಷೆ ಪಡ್ತವೆ, ಕೇವಲ ಕೆಟ್ಟ ಮನಸ್ಸುಗಳು ಮಾತ್ರ ಕತ್ತಲೆಯನ್ನು ಅಪೇಕ್ಷೆ ಪಡ್ತವೆ. ಉಳಿದ ಎಲ್ಲ ಜೀವಿಗಳು ಕೂಡ ಬೆಳಗ ಯಾವಾಗ ಆಗ್ತದೆ ಅಂತಕ್ಕಂತಹ ಆಲೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಳಗ್ತಾ ಇದೆ ಅನ್ನೋದನ್ನು ನೆನಪು ಮಾಡಿಕೊಡ್ತಾ, ಇದೀಗ ಮೊದಲ ಉಪನ್ಯಾಸಕ್ಕಾಗಿ ಶ್ರೀಮತಿ ಶಾಂತಾ ನಾಗಮಂಗಲ, BSc MA ಪದವೀಧರರು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ MA ಹಾಗೂ MPhil ಹಿಂದಿಯಲ್ಲಿ, ಹಾಗೆಯೇ ಸಂಸ್ಕೃತದಲ್ಲಿ MA, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಆಸ್ವಾದನೆಯಲ್ಲಿ ರುಚಿ ಹೊಂದಿರತಕ್ಕಂಥ ಅವರು, ಕವನ ಲೇಖನ ಬರೆಯುವ ಹವ್ಯಾಸ ಇತ್ಯಾದಿಗಳನ್ನು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಗಮಕ ಕಲೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡದ್ದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಅವರ ಸಾಧನೆ ಬಹಳ ವಿಶೇಷವಾದದ್ದು ಎನ್ನುವುದನ್ನು ನೆನಪು ಮಾಡಿಕೊಡುತ್ತಾ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ನಡೀತಾ ಇರುವಂಥ ಮೊದಲ ಉಪನ್ಯಾಸ ಶ್ರೀಮತಿ ಶಾಂತಾ ನಾಗಮಂಗಲ ಅವರ ಉಪನ್ಯಾಸಕ್ಕೆ ನಾವೆಲ್ಲ ಕಿವಿ ಕೊಡೋಣ ವೇದಿಕೆ ಕಡೆಗೆ. ಕ್ಷೇತ್ರಾಧೀಶನ ಆದಂಥ ಮಂಜುನಾಥ ಸ್ವಾಮಿಗೆ ಮೊದಲಿಗೆ ನನ್ನ ಆದ್ಯ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಪ್ರೇರಕ ಶಕ್ತಿಯಾಗಿರುವಂತಹ ಆ ಪ್ರೇರಣೆ ಕಾರಕವಾಗಿ ಕಾರಕ ಶಕ್ತಿಯಾಗೂ ಮಾರ್ಪಡಬೇಕು. ಆ ಕಾರಕ ಶಕ್ತಿಯಾಗಿರುವಂತಹ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗ್ಡೆಯವರಿಗೆ ಆದರಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಇರುವಂತಹ ಗೌರವನೀಯರಾದ ಹಿರಿಯರಾದ ಶ್ರೀಯುತ ಪ್ರೇಮಶೇಖರ್ ಅವರಿಗೆ ಮತ್ತು ಬಹುಖ್ಯಾತರಾದ ಶ್ರೀಯುತ ವಿಶ್ವೇಶ್ವರ ಭಟ್ ಅವರಿಗೆ ಮತ್ತು ನನ್ನ ಸಹ ಉಪನ್ಯಾಸಕರಾದಂಥ ರಘು ಅವರು, ಋಷಭ ಸ್ವಾಮಿಯವರು, ಜೊತೆಗೆ ಸಭಾಶಾರದೆಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನಗೆ ಕೊಟ್ಟಂಥ ಒಂದು ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ದಾಗ ಸೋದರ ತುಲ್ಯರಾದಂತಹ ಶ್ರೀಯುತ ಶ್ರೀಧರ್ ಭಟ್ ಅವರು ಈ ಸಾಹಿತ್ಯದಲ್ಲಿ ಮಹಿಳೆಯರ ಒಂದು ಕೊಡುಗೆ ಏನು, ಮಹಿಳೆಯರಿಗೆ ಎಷ್ಟು ಅವಕಾಶಗಳು ನಮ್ಮ ಸಾಹಿತ್ಯದ ನಿರ್ಮಿತಿಯಲ್ಲಿ ಸಿಕ್ಕಿದೆ, ಇದನ್ನು ಕುರಿತು ನೀವು ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ದರು. ಅದನ್ನು ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮಹಿಳೆ ಮತ್ತು ಸಾಹಿತ್ಯ ಅಂತ ಕರೆದು ಬಿಟ್ಟರೆ ಮಹಿಳೆಯನ್ನು ಸಾಹಿತ್ಯದಲ್ಲಿ ಯಾವ್ಯಾವ ದೃಷ್ಟಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಅಂತ ಮಾತ್ರ ಆಗುತ್ತೆ. ಆದರೆ ಸಾಹಿತ್ಯವೇ ಸಾಹಿತ್ಯದ ನಿರ್ಮಾಣದಲ್ಲಿಯೇ ಮಹಿಳೆಯ ಯೋಗದಾನ ಏನು, ಅವಳ ಕೊಡುಗೆ ಏನು, ಅವಳು ಯಾವ್ಯಾವ ರೀತಿಯಲ್ಲಿ ಅವಳ ಕೊಡುಗೆಯನ್ನು ಕೊಟ್ಟಿದ್ದಾಳೆ ಅನ್ನೋದನ್ನು ಒಂದಷ್ಟು ವಿಚಾರಗಳನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಇದನ್ನು ನೋಡಿದಾಗ ಭಾರತೀಯ ಅಪಾರವಾದಂತಹ ಸಾಹಿತ್ಯ ರಾಶಿಯಲ್ಲಿ ಮಹಿಳೆಯರ ಪಾತ್ರ ತುಂಬ ಹಿರಿದಾಗಿದೆ, ಬಹಳ ಪ್ರಾಚೀನ ಕಾಲದಿಂದಲೂ ಹಿರಿದಾಗಿದೆ. ನಾವು ತಗೊಂಡ್ರೆ ಮೊದಲಿಗೆ ವೇದ ವಾಂಗ್ಮಯವನ್ನೇ ನಾವು ತಗೊಳ್ಬೋದು. ಆ ವೇದ ವಾಂಗ್ಮಯವನ್ನು ನಾವು ಪರಿಗಣಿಸಿದ್ರೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ದಾಖಲಾಗಿರುವಂತಹ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಅಂದರೆ ವೇದಗಳೇ, ಅದರಲ್ಲೂ ಋಗ್ವೇದ. ಈ ಋಗ್ವೇದದ 10 ಮಂಡಲಗಳಲ್ಲಿ ಹಲವಾರು ಮಹಿಳೆಯರು ಅಥವಾ ಋಷಿಕೆಯರು ಅವರು ತಮ್ಮ ಒಂದು ಸೂಕ್ತಗಳನ್ನು ಅಥವಾ ತಮ್ಮ ಕಾವ್ಯವನ್ನು ತಮ್ಮ ಪದ್ಯಗಳನ್ನು ಮಂತ್ರದ ರೂಪದಲ್ಲಿ ಅವರು ಅಲ್ಲಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲಿ ನಮಗೆ ಕಾಣ್ತಾರೆ. ಈ ಋಗ್ವೇದ ಅನ್ನೋದು ಎಷ್ಟು ಹಳೆಯದು ಅನ್ನೋದು ನಮಗೆಲ್ಲ ಗೊತ್ತಿದೆ. ಒಂದಿಬ್ಬರ ಹೆಸರನ್ನು ಮಾತ್ರ ನಾನು ಸೂಚ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಹೆಸರು ಹೇಳೋದು ಮಾತ್ರ ಅಲ್ಲ, ಕೆಲವರು ತುಂಬ ವಿಶೇಷವಾದಂತಹ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಮೊದಲಿಗೆ ಅಪಾಲ ಆತ್ರೇಯಿ ಅಂತ ಒಬ್ಬಳು ಬರ್ತಾಳೆ. ಅವಳು ಅತ್ರಿ ಮಹರ್ಷಿಗಳ ಮಗಳು. ಇವಳು 8 ಮಂಡಲದ 91 ಸೂಕ್ತ ಇವಳದ್ದೇ ರಚನೆ. ಇವಳ ಕಥೆ ಕೂಡ ತುಂಬ ರೋಚಕವಾಗಿದೆ. ಈ ಅಪಾಲ ಆತ್ರೇಯಿಗೆ ಮದುವೆ ಆಗಿರುತ್ತೆ. ಅವಳಿಗೆ ಒಂದು ವಾಸಿ ಮಾಡೋಕ್ಕಾಗದೇ ಇರುವಂತಹ ಒಂದು ಚರ್ಮ ರೋಗ ಇರುತ್ತೆ. ಆ ಚರ್ಮ ರೋಗವನ್ನು ವಾಸಿ ಮಾಡ್ಕೊಳ್ಳೋದಕ್ಕಾಗಿ ಅವಳು ಇಂದ್ರನನ್ನು ಸ್ತುತಿ ಮಾಡಿದಂತಹ ಸೂಕ್ತಗಳು ಈ ಅಪಾಲ ಆತ್ರೇಯಿಯ ಹೆಸರಲ್ಲಿ ಇದೆ. ಅವಳು ಅದನ್ನು ಇವತ್ತು ಎಲ್ಲರೂ ಕೂಡ ಸೂಕ್ತವನ್ನು ಪಠಿಸೋದು ಉಂಟು. ಹೀಗೆ ಇವಳು ವೇದದ ಕಾಲದಲ್ಲಿಯೇ ಸೂಕ್ತವನ್ನು ರಚನೆ ಮಾಡೋದ್ರ ಮೂಲಕ ಅತ್ಯಂತ ಪ್ರಾಚೀನವಾಗಿ ಕೂಡ ನಮ್ಮ ಮಹಿಳೆಯರು ಈ ಸಾಹಿತ್ಯ ನಿರ್ಮಿತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅನೇಕರು ಬರ್ತಾರೆ. ಅದರಲ್ಲಿ ಘೋಷ ಅಂತ ಒಬ್ಬಳಿದ್ದಾಳೆ. ಅವಳು ತನ್ನನ್ನು ರಾಜಕುಮಾರಿ ಅಂತ ಕೂಡ ಕರ್ಕೊಂಡಿದ್ದಾಳೆ. ಇವಳು ನೋಡಿ, ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಬಾಲ್ಯ ವಿವಾಹನೇ ಮಾಡಿಬಿಡ್ತಾ ಇದ್ರು, ಬೇಗ ಮಾಡ್ತಾ ಇದ್ರು, ಮದುವೆ ಆಗದೆ ಹೋದರೆ ಅವರನ್ನು ಕಾಡಿಗಟ್ಟಿಬಿಡ್ತಾ ಇದ್ರು. ಈ ರೀತಿಯಾದಂತಹ ಒಂದು ಮೂಢನಂಬಿಕೆಗಳು ಕೂಡ ಬಹಳಷ್ಟು ಪ್ರಚಲಿತವಿದೆ. ಅದು ಆಮೇಲಿನ ಕಾಲದಲ್ಲಿ ಅದು ಬಂದಿದೆ ಹೌದು, ಆದರೆ ವೇದ ಕಾಲದ ಸಮಾಜ ಬಹಳ ಮುಕ್ತವಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಈ ಘೋಷ, ಅವಳು ನೋಡಿ ಲೇಟ್ ಮ್ಯಾರೇಜ್, ಅವಳಿಗೆ ಸರಿಯಾದ ವರ ಸಿಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳು ಹಾಗೆ ಇದ್ದು ಅಶ್ವಿನಿ ದೇವತೆಗಳಿಂದ ಸರಿಯಾದಂಥ ವರ ಅವರು ಸೂಚಿಸಿದ ಮೇಲೆ ಕಂಡು ಹಿಡಿದು ಕೊಟ್ಟ ಮೇಲೆ ಮದುವೆ ಮಾಡಿಕೊಂಡ್ಲು ಅಂತ. ಇವಳು ವೈದಿಕ ಛಂದಸ್ಸಾದಂತಹ ಜಗತಿ ಅನ್ನೋ ಛಂದಸ್ಸಲ್ಲಿ ಮಂತ್ರವನ್ನು ಬರೆದಿದ್ದಾಳೆ ಅಂತ ಹೇಳಿ, ಇನ್ನು ಸೂರ್ಯ ಅಂತ ಆ ಸವಿತೃವಿನ ಮಗಳು, ಅವಳ 47 ಮಂತ್ರಗಳಿದೆ 10ನೇ ಮಂಡಲದಲ್ಲಿ 85ನೇ ಸೂಕ್ತದಲ್ಲಿ, ಅಷ್ಟಕ್ಕೂ ಕೂಡ ಇವಳೇ ಋಷಿ ಅಂತ ಹೇಳ್ತಾರೆ. ಇನ್ನು ನೋಡಿದ್ರೆ ವಾಗಂಭ್ರಣಿ ಅಂತ ಒಬ್ಬಳಿದ್ಲು, ಅವಳು ಕೂಡ ಅವಳು ಬ್ರಹ್ಮವಾದಿನಿ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ನೆಲೆಯಲ್ಲಿ ಆ ಒಂದು ನೆಲೆಯನ್ನು ವರ್ಣನೆ ಮಾಡುವಂತಹ ಒಂದು ಸೂಕ್ತವನ್ನು, ಇದು ತುಂಬ ಪ್ರಸಿದ್ಧವಾಗಿ ದೇವಿ ಸೂಕ್ತ ಅಂತ ಹೇಳಿ ಇದು ಹೆಸರು ಪಡೆದಿದೆ, ಇದನ್ನು ಕೂಡ ಅವಳು ಬರೆದಿದ್ಲು. ಹೀಗೆ ಇನ್ನೂ ಬೇಕಾದಷ್ಟು ಜನ ವೇದ ಕಾಲದ ಋಷಿಕೆಯರು ಇದ್ದಾರೆ, ವಿಶ್ವವರ, ಜುಹು, ರೇವ, ಶಾಶ್ವತಿ, ಹೀಗೆ ಮಾಂಧಾತ್ರಿ, ಮಾಧವಿ, ಅನೇಕರ ಹೆಸರುಗಳನ್ನು ನಾವು ತಗೊಳ್ಬೋದು. ಇವರೆಲ್ಲರೂ ಕೂಡ ನನ್ನ ದೃಷ್ಟಿಯಲ್ಲಿ ಕವಯಿತ್ರಿಯರು ಅಂತಲೇ ಹೇಳ್ಬೋದು. ಬಹುತೇಕ ಮುಕ್ತಕಗಳನ್ನು ರಚನೆ ಮಾಡಿದ್ದು ಅಂತ ಕೂಡ ನಾವು ಇದನ್ನು ಪರಿಗಣಿಸ್ಬೋದು. ಯಾಕೆ ಅಂತಂದರೆ ವೇದವೇ ಹೇಳಬೇಕು ಅಂದರೆ ಇವತ್ತು ಅದು ಸಂಸ್ಕೃತ ಭಾಷೆಯಲ್ಲಿದೆ, ಸುಲಭವಾಗಿ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಬೇರೆಯಾಗಿ ಪರಿಗಣಿಸ್ತೀವಿ, ಅಥವಾ ತುಂಬ ಪವಿತ್ರವಾದದ್ದು, ತುಂಬ ರಹಸ್ಯವಾದದ್ದು ಅಂತೆಲ್ಲ ಅಂದ್ಕೊಳ್ತೀವಿ. ಆದ್ರೂ ವೇದ ಹೇಳಬೇಕು ಅಂದರೆ ದೊಡ್ಡ ಒಂದು ಜಾನಪದ ಸಾಹಿತ್ಯ ಅಂತಲೇ ಅದನ್ನು ನಾವು ಕರಿಬೋದು. ವೇದದಲ್ಲಿ ಪ್ರಕೃತಿ ವರ್ಣನೆ ಇದೆ, ಬದುಕಿದೆ, ಮತ್ತು ಆ ಬದುಕಿನ ಭವಣೆಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ಅಪಾಲ ಆತ್ರೇಯಿಯ ಕಥೆ, ಆ ಥರ ಪ್ರೇಮ, ಕಾಮ, ಮದುವೆಗಾಗಿ ಮದುವೆ, ಮಕ್ಕಳು, ತಮ್ಮ ಸಂತಾನವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಹಪಹಪಿ, ಮತ್ತು ಬದುಕಿನ ಭವಣೆಗಳನ್ನು ಗೆಲ್ಲೋ ಅಂತಹ ಸಾಹಸ ಎಲ್ಲವೂ ಕೂಡ ವೇದದಲ್ಲಿ ಹಾಸಿಕೊಂಡು ಬಿದ್ದಿದೆ. ಅಂಥದ್ದಲ್ಲಿ ಅನೇಕ ಮಹಿಳೆಯರು ಈ ವೇದದ ಸೂಕ್ತಗಳನ್ನು ರಚನೆ ಮಾಡಿ ಮೊದಲ ಅತ್ಯಂತ ಪ್ರಾಚೀನರಾದಂತಹ ಕವಯಿತ್ರಿಯರು ಅಂತ ಅವ್ರನ್ನ ನಾವು ಕರಿಬೋದು. ಇದರ ಬಗ್ಗೆ ಬೇಕಾದಷ್ಟು ಜನ ಕಥೆಗಳನ್ನು, ವೇದದಲ್ಲಿನ ಕಥೆಗಳು ಅಂತ ಹೇಳಿ ಎಸ್ ಕೆ ರಾಮಚಂದ್ರಾಯರು ಬರೆದಿದ್ದಾರೆ. ಇನ್ನು ಬೇಕಾದಷ್ಟು ಜನರು ಆ ರೀತಿಯಾದಂಥ ಸಣ್ಣ ಸಣ್ಣ ಕಥೆಗಳನ್ನು ಬರೆದಿರೋದನ್ನು ನಾವು ಗಮನಿಸ್ಬೋದು. ಇನ್ನು ವೇದ ಕಾಲ ಆದ ಮೇಲೆ, ಅಂದರೆ ನನ್ನ ಹೇಳುವಂಥ ಉದ್ದೇಶ ಏನು ಅಂತಂದರೆ, ಮಹಿಳೆಯರಿಗೆ ಪ್ರಾಚೀನ ಕಾಲದಿಂದಲೂ ಒಂದು ಮುಕ್ತವಾದಂಥ ಅವಕಾಶ ಸಾಕಷ್ಟು ಇದ್ದೇ ಇತ್ತು, ಅದನ್ನು ಬಳಸ್ಕೊಂಡು ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾ ಇದ್ರು ಅನ್ನೋದನ್ನು ಸೂಚಿಸಲಿಕ್ಕೆ. ಇನ್ನು ಅದಾದ ಮೇಲೆ ನಾವು ಬರೋದಾದರೆ ಯಾವುದನ್ನು ನಾವು ಲೌಕಿಕ ಸಾಹಿತ್ಯ ಸಂಸ್ಕೃತ ಭಾಷೆದು ಅಂತ ಕರಿತೀವೋ ಅಲ್ಲಿ ಸುಮಾರು 32 ಹೆಚ್ಚು ಕವಯಿತ್ರಿಯರನ್ನು ಗುರುತಿಸ್ತಾರೆ. ಇವರೆಲ್ಲ 4ನೇ ಶತಮಾನದಿಂದ ಕೂಡ ಈ ಕವಯಿತ್ರಿಯರು ಕಾಣ್ತಾರೆ. ಚಂಡಾಲ ವಿದ್ಯೆ ಅಂತ ಒಬ್ಬಳು ಕವಯಿತ್ರಿ ಇದ್ಲು, ಇವಳು ಅತ್ಯಂತ ಪ್ರಾಚೀನಳು ಅಂತ ಹೇಳಿ ಇವಳನ್ನು ಗುರುತಿಸ್ತಾರೆ. ಇವರ ಹೆಸರುಗಳು ಕೂಡ ಬಹಳ ವಿಚಿತ್ರವಾಗಿದೆ. ಶೀಲ, ವಿಜ್ಯಾ, ಮೋರಿಕಾ, ಮಾರುಲ, ಈ ಥರ ಅನೇಕರ ಹೆಸರುಗಳನ್ನು ಸೇರಿಸಿದಂಥ ಒಂದು ಪದ್ಯವನ್ನು ಕೂಡ ದಂಡದೇವ ಅನ್ನೋನು ಬರೆದಿದ್ದಾನೆ, ಅದನ್ನು ನಾವು ಕಾಣ್ಬೋದು. ಈ ಕವಯಿತ್ರಿಯರ ದೇಶ, ಕಾಲ ಯಾವುದು ಕೂಡ ಸರಿಯಾಗಿ ಗೊತ್ತಿಲ್ಲ. ಆದರೆ ನೋಡಿ, ಇವರೆಲ್ಲರೂ ಎಷ್ಟು ಸುಂದರವಾದಂತಹ ಪದ್ಯಗಳನ್ನು ರಚನೆ ಮಾಡಿದ್ರಂತೆ ಅಂತಂದರೆ, ಆಮೇಲೆ ಬಂದಂತಹ ಅಲಂಕಾರ ಶಾಸ್ತ್ರದ ಗ್ರಂಥಗಳಲ್ಲಿ ಅಂದರೆ ಆನಂದವರ್ಧನ, ಆಮೇಲೆ ರಾಜಶೇಖರ ಅಂತೂ ಬಹಳವಾಗಿ ಅದನ್ನು ಹೊಗಳಿದ್ದಾನೆ ಇವರೆಲ್ಲರ ಇದನ್ನು, ಅದೆಲ್ಲದರಲ್ಲೂ ಅವರು ಉಲ್ಲೇಖ ಮಾಡ್ತಾರೆ. ಅಂದರೆ ಅವರೆಲ್ಲರೂ ಪದ್ಯ ಬರೆದಿದ್ದು ಮಹಿಳಾ ಲೇಖಕಿಯರು ಅಂತ ಏನು ಹಣೆಪಟ್ಟಿ ಕಟ್ಕೊಂಡು ಬರೆದಿದ್ದಲ್ಲ, ಆ ಗುಣವಂತಿಕೆಯಿಂದಲೇ ಗೆದ್ದಿದ್ದು. ತದನಂತರ ಕೂಡ ಅದನ್ನು ಎಷ್ಟೋ ಕಾಲದ ನಂತರ ಕೂಡ ಅವರ ಒಂದು ಆ ಸಾಹಿತ್ಯ ನಿರ್ಮಿತಿಯ ಆ ಶಕ್ತಿಯನ್ನು, ಅದರ ಗುಣವಂತಿಕೆಯನ್ನು ಗುರುತಿಸಿ ಲಕ್ಷಣ ಗ್ರಂಥಗಳಲ್ಲಿ ಕೂಡ ಅವರುಗಳ ಹೆಸರುಗಳನ್ನು, ಅವರ ಪದ್ಯಗಳನ್ನೆಲ್ಲ ಉಲ್ಲೇಖಿಸ್ತಾರೆ. ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಅವರ ಹೆಸರೆಲ್ಲ ಕೂಡ ದಾಖಲಾಗಿದೆ. ಇನ್ನು ನೋಡಿದ್ರೆ ರಾಜಶೇಖರ ಅಂತ ಹೇಳಿ 10ನೇ ಶತಮಾನದ ಒಬ್ಬ ಕಾವ್ಯ ಮೀಮಾಂಸ ಅನ್ನುವಂಥ ಪುಸ್ತಕವನ್ನು ಬರೆದ ಅಲಂಕಾರ ಶಾಸ್ತ್ರಜ್ಞ, ಇವನು ಒಂದು ಮಾತನ್ನು ಹೇಳ್ತಾನೆ ಬಹಳ ಸುಂದರವಾಗಿ. ಪ್ರತಿಭೆಗೆ ಲಿಂಗ, ಜಾತಿ ಆ ರೀತಿಯಾದಂಥ ಭೇದ ಇಲ್ಲ, ಪ್ರತಿಭೆಯಿಂದ ಯಾರೂ ಬೇಕಾದರೆ ಕವಿ ಆಗ್ಬೋದು ಅಂತ ಹೇಳಿ ಒಂದು ಪದ್ಯವನ್ನು ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಆಮೇಲೆ ಹೇಳ್ತಾನವನು ಅದೇ ಆ ಪದ್ಯವನ್ನೇ ಮುಂದುವರಿಸ್ತಾ ಹೇಳೋ ಮಾತು, ಎಷ್ಟೋ ಜನ ರಾಜಪತ್ನಿಯರು ಮತ್ತು ಅವರ ಪುತ್ರಿಯರು, ಅಮಾತ್ಯರ ಹೆಣ್ಣುಮಕ್ಕಳು, ಗಣಿಕೆಯರು, ಇದನ್ನು ನಾವು ನೋಟ್ ಮಾಡಬೇಕು. ಈ ಜಾತಿ ಕೆಳ ಮೇಲ್ವರ್ಗದವರು ಮಾತ್ರನೇ ಪದ್ಯ ಬರಿತಾ ಇದ್ರು, ಸಾಹಿತ್ಯ ಬರಿತಾ ಇದ್ರು, ಅವರಿಗೆ ಮಾತ್ರನೇ ಅವಕಾಶ ಇತ್ತು ಅನ್ನೋದೆಲ್ಲ ಇಲ್ಲ. ಗಣಿಕೆಯರು ಕೂಡ ಬೇಕಾದಷ್ಟು ಒಳ್ಳೊಳ್ಳೆಯ ಪದ್ಯಗಳನ್ನು ಬರಿತಾ ಇದ್ದಿದ್ದೆಲ್ಲ ಬರುತ್ತೆ. ವಿಕಟ ನಿತಂಬ ಅಂತ ಒಬ್ಬಳಿದ್ಲು ಅವಳು, ಆಮೇಲೆ ಅವಳು ವಾರಣಾಸಿಯ ಗಣಿಕೆ ಆಗ್ತಾಳೆ. ಅವಳು ಬಹಳ ಸುಂದರವಾದಂಥ ಪದ್ಯವನ್ನು ಬರಿತಾ ಇದ್ಲು ಅನ್ನೋದನ್ನೆಲ್ಲ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ನೋಡಿದ್ರೆ ವಿದೂಷಕನ ಹೆಂಡತಿಯರು ಕೂಡ ಉತ್ತಮವಾದ ಕವಿಗಳಾಗಿದ್ರು ಅಂತ ಹೇಳ್ತಾರೆ. ಇನ್ನು ರಾಜಶೇಖರನ ಮಡದಿ ಅವಂತಿ ಸುಂದರಿ ಅಂತ ಹೇಳಿಬಿಟ್ಟು ಅವಳು ಅವಳ ಒಂದು ಉಲ್ಲೇಖವನ್ನು, ಅವಳ ಅಭಿಪ್ರಾಯಗಳನ್ನು ಸ್ವತಃ ರಾಜಶೇಖರನೇ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ. ಅವಳ ಅಭಿಪ್ರಾಯವನ್ನು ಅವನು ಅದರಲ್ಲಿ ಹೇಳ್ತಾನೆ ಅಂತಂದರೆ ಅವರ ಒಂದು ಸಾಹಿತ್ಯ ನಿರ್ಮಿತಿಯ ಗುಣ ಎಷ್ಟು ಉತ್ತಮ ಮಟ್ಟದ್ದಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮುಕ್ತಕ ಕವಯತ್ರಿಯರಲ್ಲಿ ಅನೇಕರು ಇದ್ದಾರೆ ಅಂತ ಹೇಳಿದೆ ಅಲ್ವಾ, ಇಂದುಲೇಖ, ಭಾವದೇವಿ, ಜಗನ ಚಪಲ ಅಂತ ಒಬ್ಬಳು. ಈ ಜಗನ ಚಪಲ ಅನ್ನೋ ಹೆಸರು ಹೇಗೆ ಬಂತಂತೆ ಅಂತಂದರೆ ಅವಳು ಆ ಒಂದು ವೃತ್ತದಲ್ಲಿ ಪದ್ಯ ಬರೀತಾ ಇದ್ಲಂತೆ, ಹಾಗಾಗಿ ಅವಳಿಗೆ ಆ ಹೆಸರು ಬಂತು ಅಂತ ಎಲ್ಲ ಹೇಳ್ತಾರೆ. ಪ್ರಿಯಂವದ, ಹೀಗೆ ಅನೇಕ ಮಹಿಳಾ ಕವಯತ್ರಿಯರ ಉಲ್ಲೇಖವನ್ನು ನಾವು ಅಲ್ಲೆಲ್ಲ ಕಾಣ್ತೀವಿ. ಇವರ ಎಲ್ಲರ ಪದ್ಯಗಳ ಸೌಂದರ್ಯವನ್ನು ಆಮೇಲೆ ಬಂದಂತಹ ಇವರೆಲ್ಲರೂ ಕೂಡ ಬಹಳವಾಗಿ ಹೊಗಳಿದ್ದಾರೆ. ಇನ್ನು ನೋಡಿದ್ರೆ ವೈಜಯಂತಿ ಅಂತ ಒಬ್ಬಳು 16-17 ಶತಮಾನದಲ್ಲಿ ಇದ್ಲು. ಇವಳು ತರ್ಕ ಮತ್ತು ಮೀಮಾಂಸಾಶಾಸ್ತ್ರದಲ್ಲಿ ಬಹಳ ದೊಡ್ಡ ಪಂಡಿತೆಯಾಗಿದ್ಲಂತೆ. ಇವಳು ಗಂಡನ ಜೊತೆ ಸೇರಿಕೊಂಡು ಆನಂದ ಲತಿಕಾ ಚೆಂಪು ಅನ್ನೋದನ್ನು ಕಾವ್ಯ ಬರೆದಿದ್ಲು ಅಂತ ಹೇಳಿ, ಅಂದರೆ ಇವಳು ಗಂಡನಿಗಿಂತ ಚಂದದ ಪದ್ಯಗಳನ್ನು ಬರೆಯಬಲ್ಲವಳಾಗಿದ್ಲು. ಆದರೆ ಇವಳ ಪದ್ಯಗಳೆಲ್ಲ ಈ ಚೆಂಪು ಕಾವ್ಯದಲ್ಲೇ ಸೇರಿರೋದು ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಅವಳ ಗಂಡ ಕೂಡ ದೊಡ್ಡೋನೆ, ಅವನು ತನ್ನ ಕಾವ್ಯವನ್ನು, ಈ ಕಾವ್ಯವನ್ನು ನಾನು ನನ್ನ ಮಡದಿಯ ಜೊತೆ ಸೇರಿಕೊಂಡು ಬರೆದಿದ್ದೀನಿ ಅಂತ ಹೇಳಿ ಅವನು ಅಕ್ನಾಲೆಡ್ಜನ್ನು ಮಾಡಿದ್ದಾನೆ. ಈ ಥರ ಅನೇಕ ಕವಯತ್ರಿಯರ ಹೆಸರುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ನೋಡಿದ್ರೆ ಇನ್ನು ಪ್ರಬಂಧ ಕಾವ್ಯವನ್ನು ಬರೆದೋರಿದ್ದಾರೆ. ಅದರಲ್ಲಂತೂ ವಿಜಯಾಂಬಿಕೆ, ವಿಜ್ಜಿಕೆ ಅಂತ ಹೇಳಿ, ಅವಳು ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ಬೋದು, ಆದರೆ ಅವಳು ನಮ್ಮ ಕನ್ನಡ ನಾಡಿನ ಹೆಣ್ಣುಮಗಳು. ಅವಳು ಕರ್ನಾಟಕ ರಾಜಪ್ರಿಯ ಅಂತ ತನ್ನನ್ನು ತಾನು ಕರ್ಕೊಂಡಿದ್ದಾಳೆ. ಪುಲಿಕೇಶಿಯ ಮಗನಾದಂತಹ ಚಂದ್ರಾದಿತ್ಯನ ಸೊಸೆ ಇವಳು. ಇವಳು ಕೌಮುದಿ ಮಹೋತ್ಸವ ಅಂತ ಹೇಳಿ ಒಂದು ಕಾಲ್ಪನಿಕವಾದಂತಹ ಐತಿಹಾಸಿಕ ಘಟನೆಯನ್ನು ಇಟ್ಟುಕೊಂಡು ಒಂದು ಸುಂದರವಾದ ನಾಟಕವನ್ನು ಬರೆದಿದ್ದಾಳೆ. ಆಮೇಲೆ ನೋಡಿದ್ರೆ ಗಂಗಾದೇವಿ ಅಂತ ಇನ್ನೊಬ್ಬಳು, ಅವಳಂತೂ ನಮ್ಮ ವೀರ ಕಂಪಣರಾಯನ ಮಡದಿ. ಅವಳು ಬುಕ್ಕರಾಯನ ಸೊಸೆ, ವಿಜಯನಗರ. ಅವಳು ಮಧುರಾ ವಿಜಯಂ ಅಂತ ಹೇಳಿ, ಈ ಮಧುರಾ ವಿಜಯಂ ಅಂತೂ ಪ್ರತ್ಯಕ್ಷವಾಗಿ ಐತಿಹಾಸಿಕವಾದಂತಹ ಕಾವ್ಯ. ಆ ಮಧುರೆಯಲ್ಲಿ ಇದ್ದಂತಹ ಆ ಮುಸ್ಲಿಮರ ಆಕ್ರಮಣದಿಂದ ಆಕ್ರಾಂತವಾಗಿದ್ದ ಮಧುರೆಯನ್ನು ತನ್ನ ಪತಿ ದಿಗ್ವಿಜಯ ದಂಡೆತ್ತಿ ಹೋಗಿ ಅದನ್ನು ಬಿಡಿಸಿದಂತಹ ಕಥೆ ಇದು. ಇದರಲ್ಲಿ ಹೇಗಿದೆ ಅಂತಂದರೆ ತಾನು ಪ್ರತ್ಯಕ್ಷದರ್ಶಿಯಾಗಿ ಬರೆದಂಥದ್ದು ಈ ಒಂದು ಕಾವ್ಯ. ಬಹಳ ಸುಂದರವಾದಂಥ ಕಾವ್ಯ, ಪ್ರಾಮಾಣಿಕವಾದ ಇತಿಹಾಸದ ಘಟನೆಗಳನ್ನು ಇಟ್ಟುಕೊಂಡು ಬರೆದಿರೋವಂತಹ ಇದು ಕಾವ್ಯ ಇದು. ಹೀಗೆ ಇದೆಲ್ಲ ನೋಡಿದಾಗ, ವಿಜ್ಜಿಕೆಯ ಕೌಮುದಿ ಮಹೋತ್ಸವ ನೋಡಿದಾಗಲೂ ಅಷ್ಟೇನೇ, ಇವರೆಲ್ಲ ಇವತ್ತು ನಾವು ಯಾವುದನ್ನು ಮಹಿಳಾ ಸಾಹಿತ್ಯ ಅಂತಂದರೆ ಅಡುಗೆಮನೆ ಸಾಹಿತ್ಯ ಅಂತೆಲ್ಲ ಹೇಳ್ತೀವೋ ಹಾಗಿಲ್ಲದೆ ಅನೇಕ ರಾಜನೈತಿಕವಾದಂತಹ ಸೂಕ್ಷ್ಮಗಳನ್ನೆಲ್ಲ ಇಟ್ಕೊಂಡು, ಇತಿಹಾಸದ ಘಟನೆಗಳನ್ನು ಇಟ್ಕೊಂಡು ಬಹಳ ಮೌಲಿಕವಾದ ಕಲ್ಪನೆಗಳನ್ನು ಮಾಡಿ ಈ ಕಾವ್ಯಗಳನ್ನು ಬರೆದಿದ್ದನ್ನು ನಾವು ನೋಡ್ತೀವಿ. ಮುಂದೆ ತಿರುಮಲಾಂಬೆ, ರಾಮಭದ್ರಾಂಬೆ, ಇವಳು ತಂಜಾವೂರ್ನೋಳು, ತಿರುಮಲಾಂಬೆ ಮತ್ತೆ ನಮ್ಮ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿದವಳು. ಇವರೆಲ್ಲ ಈ ರೀತಿಯಾಗಿ ಕಾವ್ಯಗಳನ್ನು ಅವರೆಲ್ಲ ಸಂಸ್ಕೃತ ಕವಯತ್ರಿಯರು ಪ್ರಬಂಧ ಕಾವ್ಯಗಳನ್ನು ಬರೆದಿದ್ದರೆ, ಇನ್ನು ನಮ್ಮ ಕನ್ನಡದ ಒಂದು ಇದಕ್ಕೆ ಬಂದರೆ ಈ ನಮಗೆ ಮೊದಲಿಗೆ ಸಿಗುವಂಥದ್ದು ವಚನಕಾರ್ತಿಯರೇ, ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಕವಯತ್ರಿಯರು ಅಂತ ಹೇಳಿ ಹೇಳ್ಬೋದು. ಇನ್ನೊಂದಿದೆ, ಹಂತಿ ನಮ್ಮ ಮೊದಲ 10ನೇ ಶತಮಾನದಲ್ಲಿ ಇದ್ದೋಳು ಅಂತ ಎಲ್ಲ ಹೇಳ್ತಾರೆ. ಹಂತಿ ಕಂಪನ ಸಮಸ್ಯೆಗಳು ಅಂತ ಬೇಕಾದಷ್ಟು ಪದ್ಯಗಳನ್ನೆಲ್ಲ ಕೊಡ್ತಾರೆ. ಆದರೆ ಅದು ಪೂರ್ತಿಯಾಗಿ ಇನ್ನೂ ಹಂತಿ ಇನ್ನೋಳು ಇದ್ಲು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವಳು ಇವಳನ್ನು ಪರಿಗಣಿಸ್ತೇ ಹೋದರೆ